ಅವ್ರ ವಯಸ್ಸು ಕೇಳ್ತೀವಿ, ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತೀವಿ. 40 ವರ್ಷದ ಮೇಲೆ ಸಂಬಂಧಪಟ್ಟಿದ್ದಂಗೆ ಎಲ್ಲರಿಗೂ ಕಾಮನ್ ಆಗಿ ಪ್ಲಸ್ ರೀಡಿಂಗ್ ಪವರ್ ಬರುತ್ತೆ. ಪ್ಲಸ್ 1 ಇಂದ ಹಿಡಿದು 60 ಏಜ್ ವರ್ಗೂ ಪ್ಲಸ್ 3 ವರ್ಗೂ ಪವರ್ಸ್ ಬರ್ತಾ ಇರುತ್ತೆ. ಸೊ ಅದು 40 ಪ್ಲಸ್ 1, 42 ಏಜ್ ಗೆ 1.25, 45 ಗೆ 1.5, ಈ ತರ ಅಪ್ ಟು 60 ಇಯರ್ಸ್ ವರ್ಗೂ ಪ್ಲಸ್ 3 ಪವರ್ಸ್ ಎಲ್ಲ ಬರುತ್ತೆ. ಸೊ ಅವ್ರಿಗೆ ರೀಡಿಂಗ್ ಮಾತ್ರ ಪ್ರಾಬ್ಲಮ್ ಆಗ್ತಿದ್ರೆ, ಈಗ ಬಂದ್ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಮೊಬೈಲ್ ಅಲ್ಲಿ ಕ್ಯಾಲೆಂಡರ್ ಅಲ್ಲಿ ಸಣ್ಣ ಸಣ್ಣ ಅಕ್ಷರಗಳು ಕಾಣಿಸೋದೇ ಇಲ್ಲ ಅಂತ. ಸೊ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ರೀಡಿಂಗ್ ಪವರ್ ಬರುತ್ತೆ ಪ್ಲಸ್ 1 ಇಂದ ಪ್ಲಸ್ 3. ಇದು ಬಂದ್ಬಿಟ್ಟು ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಎಲ್ಲರಿಗೂ ಅವೈಲೇಬಲ್ ಆಗಬೇಕು ಅನ್ನೋದಕ್ಕೋಸ್ಕರ 100 ರುಪೀಸ್ ಇಂದ ಕೂಡ ಸ್ಟಾರ್ಟಿಂಗ್ ಸಿಗುತ್ತೆ. ಅದನ್ನ ನಾವು ಕೊಡ್ತೀವಿ, ಸ್ಟಾರ್ಟಿಂಗ್ ಸಜೆಸ್ಟ್ ಮಾಡ್ತೀವಿ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ, ಅದು ಡಿಸ್ಟೆನ್ಸ್ ಕಾಣೋದಿಲ್ಲ ಅದರಲ್ಲಿ. ಅವಾಗ ಏನ್ ಮಾಡ್ಬೇಕು, ಡಿಸ್ಟೆನ್ಸ್ ನಿಯರ್ ಎರಡೂ ಕಾಣೋ ತರ ಮಾಡಿಸ್ಕೋಬೇಕು. ಅದು ನೀವು ಕಸ್ಟಮೈಸ್ಡ್ ಆಗಿ ಮಾಡಿಸ್ಕೋಬೇಕು, ಅದು ರೆಡಿಮೇಡ್ ನಿಮ್ಗೆ ಸಿಗೋದಿಲ್ಲ. ಸೊ ಅದು ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಆದ್ರೆ ಫ್ರೇಮ್ ವಿತ್ ಲೆನ್ಸ್ ನಿಮಗೊಂದು 900 ರುಪೀಸ್ ಇಂದ ಕೂಡ ಸಿಗುತ್ತೆ. ಅದ್ರಲ್ಲಿ ಹೇಗೆ ಅಂದ್ರೆ ರೌಂಡ್ ಸರ್ಕಲ್ ಟೈಪ್ ಬರುತ್ತೆ, ಅದರಲ್ಲಿ ಕೆಳಗಡೆ ನೋಡೋದು ಮೇಲ್ಗಡೆ ನೋಡೋದು ಎರಡು ದೃಷ್ಟಿ ಸಂಬಂಧಪಟ್ಟಂತೆ ಗ್ಲಾಸ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಗ್ಲಾಸ್ ಫೈಬರ್ ಅನ್ನೋ ತರ ಎರಡು ಮೆಟೀರಿಯಲ್ ಕೂಡ ಬರುತ್ತೆ, ಅದನ್ನ ನೀವು ಆತರ ಯೂಸ್ ಮಾಡ್ಕೋಬಹುದು. ಈ ಯಾವ ತರ ಕ್ವಾಲಿಟಿ ಲೆನ್ಸಸ್, ಇಂಡೆಕ್ಸ್, ಕಲರ್, ಕೋಟಿಂಗ್ ಇದ್ರ ಮೇಲೆಲ್ಲ ಇಂಪ್ರೂವ್ ಮಾಡಿ ಅಮೌಂಟ್ ಬರುತ್ತೆ ನಿಮ್ಗೆ, MRP ರೇಟ್ ಬರುತ್ತೆ. ಈ ತರ ಬೇಸಿಕ್. ಮತ್ತೆ ಕೆಲವೊಬ್ರು ಏನ್ ಕೇಳ್ತಾರೆ, ನಮಗೆ ಧೂಳಿಗೆಲ್ಲ ಹೋಗ್ತೀವಿ, ಬಿಸಿಲಿಗೆಲ್ಲ ಕಣ್ಣೇ ಬಿಡಕ್ಕಾಗೋದಿಲ್ಲ ನಮ್ಗೆ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಫೋಟೋಕ್ರೊಮ್ಯಾಟಿಕ್ ಲೆನ್ಸಸ್ ಅಂತ ಬರುತ್ತೆ. ಅದು ಹೇಗೆ ಅಂದ್ರೆ ಬಿಸಿಲಿಗೆ ಹೋದಾಗ ಮಾತ್ರ ಲೆನ್ಸ್ ಆಟೋಮೆಟಿಕ್ ಲೆನ್ಸ್ ಕಲರ್ ಚೇಂಜ್ ಆಗುತ್ತೆ, ಕೂಲಿಂಗ್ ಎಫೆಕ್ಟ್ ಬರುತ್ತೆ, ಬ್ಲಾಕ್ ಕಲರ್ ಲೆನ್ಸ್ ಆಗುತ್ತೆ. ಮತ್ತೆ ಒಳಗ್ ಬಂದ ತಕ್ಷಣ ನಾರ್ಮಲಿ ವೈಟ್ ಲೆನ್ಸ್ ಆಗುತ್ತೆ. ಅದರಲ್ಲಿ ಪವರ್ ಕೂಡ ಮಾಡಬಹುದು, ಡಿಸ್ಟೆನ್ಸ್ ಗೆ ನಿಯರ್ ಗೆ ಎರಡು ಇರೋ ತರನು ಮಾಡಬಹುದು, ಪ್ಲೇನ್ ಕೂಡ ಮಾಡಬಹುದು, ಆತರನು ಕೊಡಬಹುದು. ಒಂದು ಕಾಲದಲ್ಲಿ ಕನ್ನಡಕ ಅಂತ ಹೇಳಿದ್ರೆ ದಪ್ಪ ದಪ್ಪ ಇರೋದನ್ನೆಲ್ಲ ನೋಡ್ತಾ ಇದ್ವಿ, ಈಗ ಕೆತ್ತಿ ಕೆತ್ತಿ ಕೆತ್ತಿ ಕೆತ್ತಿ ತುಂಬಾ ತೆಳು ಬರೋ ಹಾಗೆ ಮಾಡಿದಾರಲ್ಲ, ಇದು ಮುಂದೆ ಇನ್ನು ಹೇಗೆ ಆವಿಷ್ಕಾರಗೊಳ್ಳುತ್ತೆ ಅಂತ. ಅದು ಹೈ ಪವರ್ ಅಂತ ಹೇಳೋದು, ಅವಾಗೆಲ್ಲ ಬಂದ್ಬಿಟ್ಟು ಹೀಗೆ ಹೆಂಗೆ ಹೇಳೋದು ಅಂದ್ರೆ, ಒಂದು 50 ಜನದಲ್ಲಿ ಇದ್ರೆ ಒಂದು 5 ಜನಕ್ಕೆ ಏನತ್ರ ಕನ್ನಡಕ ಬರ್ತಿತ್ತು. ಈಗ ನೋಡಿದ್ರೆ ಆಲ್ಮೋಸ್ಟ್ ಸ್ಕೂಲ್ ಅಲ್ಲಿ ಒಂದು 50 ಜನ ಮಕ್ಕಳಿದ್ರು ಅಂತಂದ್ರೆ ಅದ್ರಲ್ಲಿ ಒಂದು 20 ಜನ ಮಕ್ಕಳಿಗಾದ್ರೂ ಕನ್ನಡಕ ಬರೋ ಸಿಚುವೇಶನ್ ಇದೆ. ಯಾಕೆ ಅಂದ್ರೆ ನಾವು ಇವಾಗ ಇಂಪ್ರೂವ್ಮೆಂಟ್ ಹೇಗೆ ಆಗ್ತಾ ಇದೀವಿ, ನಮ್ ಡಿಜಿಟಲ್ ಅಲ್ಲಿ ವರ್ಡ್ ಹೇಗೆ ಇಂಪ್ರೂವ್ ಆಗ್ತಾ ಇದೆಯೋ ಅದೇ ರೀತಿ ನಾವು ಅದೇ ತರ ಸ್ಕ್ರೀನ್ ಗಳಿಗೆ ಅಡಿಕ್ಟ್ ಆಗುವಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲಿರೋ ಬ್ಲೂ ರೇಸ್ ಅಂತ ಹೇಳ್ತಾರೆ, ಅದು ನೀಲಿ ರೇಸ್, ಅದ್ ನಮ್ ಕಣ್ಣಿಗೆ ಎಫೆಕ್ಟಿವ್ ಇರುತ್ತೆ. ಗುಡ್ ಲೈಟ್ ಮತ್ತೆ ಬ್ಯಾಡ್ ಲೈಟ್ ಎರಡೂ ಕೂಡ ಇರುತ್ತೆ. ಸೊ ಅದು ನಮ್ ಕಣ್ಣಿಗೆ ಎಫೆಕ್ಟ್ ಆಗದೆ ಇರತ್ತರ ಪ್ರೊಟೆಕ್ಷನ್ ಲೆನ್ಸಸ್ ಬರುತ್ತೆ. ಸೊ ಅದನ್ನ ಹೈ ಇಂಡೆಕ್ಸ್ ಅಲ್ಲಿ ಮಾಡಬಹುದು. ಅವಾಗೆಲ್ಲ ಬರ್ತಾ ಇದ್ದು ಯಾರಿಗೋ ಒಬ್ರಿಗೆ ಬರ್ತಾ ಇತ್ತಲ್ವಾ, ಅವಾಗಾಗಿ ಅಷ್ಟು ಇಂಪ್ರೂವ್ಮೆಂಟ್ ಕಂಡಿಡ್ದಿರ್ಲಿಲ್ಲ, ಹೈ ಇಂಡೆಕ್ಸ್ ಲೆನ್ಸ್ ಇರ್ತಿತ್ತು, ದಪ್ಪ ದಪ್ಪ ಬರ್ತಿತ್ತು. ಇವಾಗೆಲ್ಲ ಏನಾಗಿದೆ ಅಂದ್ರೆ 50 ಜನದಲ್ಲಿ 5 ಜನಕ್ಕೂ 20 ಜನಕ್ಕೂ ಬರೋದ್ರಿಂದ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಆತರ ದಪ್ಪ ಕನ್ನಡಕ ಹಾಕೊಳಕ್ ಇಷ್ಟ ಇರೋದಿಲ್ಲ, ಸ್ವಲ್ಪ ಟ್ರೆಂಡಿಂಗ್ ಆಗೂ ಇರಬೇಕು ಅಂತಾರೆ. ಸ್ಕೂಲ್ ಮಕ್ಕಳಿಗೆ ಇಷ್ಟು ದಪ್ಪ ಕನ್ನಡಕನ ಅಂತ ಆಶ್ಚರ್ಯ ಪಡೋರು ಇರ್ತಾರೆ. ಹಂಗಾಗಿ ಹೈ ಇಂಡೆಕ್ಸ್ ಲೆನ್ಸ್ ಅಂತ ಹೇಳ್ತಾರೆ. ಇಂಡೆಕ್ಸ್ ವೈಸ್ ಹೋದಾಗ ನೀವು ಹೈ ಇಂಡೆಕ್ಸ್ ಆದಂಗೆ ಆದಂಗೆ ಲೆನ್ಸ್ ಥಿಕ್ನೆಸ್ ಕಡಿಮೆ ಬರುತ್ತೆ, ಅಂದ್ರೆ ಸೈಡ್ ಎಡ್ಜಸ್ ಮಾತ್ರ ಥಿಕ್ನೆಸ್ ಬರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಈ ಸೆಂಟರ್ ಇದೆಯಲ್ವ, ನಾವು ನೋಡೋ ದೃಷ್ಟಿ ಬಂದ್ಬಿಟ್ಟು ಈ ಸೆಂಟರ್ ಅಲ್ಲಿ ಇರುತ್ತೆ. ಸೊ ಆ ಸೆಂಟ್ರಲ್ ಮಾತ್ರನೇ ನಿಮ್ಗೆ ಥಿಕ್ನೆಸ್ ಲೆನ್ಸ್ ಇದು ಕಡಿಮೆ ಬರುತ್ತೆ. ಸೊ ಕಡಿಮೆ ಆದಾಗ ಲೆನ್ಸ್ ಕ್ವಾಲಿಟಿದು ಚೆನ್ನಾಗ್ ಬರುತ್ತೆ, ಕ್ಲಾರಿಟಿ ಇರುತ್ತಲ್ಲ. ನಾವು ಡಿಸ್ಟೆನ್ಸ್ ನೋಡೋದಾಗ್ಲಿ ನಿಯರ್ ನೋಡೋದಾಗ್ಲಿ ಅದ್ರ ಲೆನ್ಸಸ್ ಕ್ಲಾರಿಟಿ ಬಂದ್ಬಿಟ್ಟು ಹೆವಿ ಇರುತ್ತೆ, ಫೀಲಿಂಗ್ ಕೂಡ ಲೈಟ್ ವೈಟ್ ಫೀಲಿಂಗ್ ಇರುತ್ತೆ, ಅದು ಹೆವಿ ಇರುತ್ತೆ. ಸೊ ಆತರ ಇದು ಕಸ್ಟಮೈಸ್ ಮಾಡ್ತಿದ್ದಾರೆ. ಈಗ ಇದನ್ನು ಕೂಡ ಸ್ಪೆಕ್ಸ್ ವೇರ್ ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ ಅನ್ನೋರು, ಕಾಂಟ್ಯಾಕ್ಟ್ ಲೆನ್ಸ್, ಡೈಲಿ ವೇರ್ ಕಾಂಟ್ಯಾಕ್ಟ್ ಲೆನ್ಸ್, ಮಂತ್ಲಿ ಡಿಸ್ಪೋಸಬಲ್ ಈ ತರ ಬರುತ್ತೆ. ಸೊ ಇದು ನೀವು ಕಣ್ಣಲ್ಲಿ ಹಾಕೊಂಡ್ರೆ ಕಣ್ಣಲ್ಲಿ ಹಾಕಿರೋ ತರನೇ ಫೀಲಿಂಗ್ ಇರಲ್ಲ ನಿಮ್ಗೆ, ಅಂದ್ರೆ ಪವರ್ ಇದೆ ಅಂತಾನು ಗೊತ್ತಾಗೋದಿಲ್ಲ. ಅದು ವೈಟ್ ಕಲರ್ ಸೇಮ್ ಹಾಗೆ ಇರುತ್ತೆ, ನಮ್ ಕಣ್ ಗುಡ್ಡೆ ಹೇಗಿರೋದಲ್ಲ ಅದೇ ತರನೇ ಅಷ್ಟೇ ಸೈಜ್ ಗೆ ಇರುತ್ತೆ. ಸೊ ಅದನ್ನ ಜಸ್ಟ್ ವೇರ್ ಮಾಡ್ಬಿಟ್ರೆ ನಿಮ್ಗೆ ಅದರಲ್ಲಿ ವಿತ್ ಪವರ್ ಕೂಡ ಬರುತ್ತೆ, ನಿಮ್ಗೆ ಕ್ಲಾರಿಟಿನೂ ಇರುತ್ತೆ, ನಿಮಗೆ ಪವರ್ ಇದೆ, ಕನ್ನಡಕ ಇದೆ ಅಂತಾನು ಕೂಡ ಯಾರು ಕಂಡುಹಿಡಿಯೋದಿಲ್ಲ, ಆ ತರ ಇದೆ. ಈಗ ನೀವು 100 ರೂಪಾಯಿ ಕನ್ನಡಕ ಅಂತ ಹೇಳಿದ್ರಿ, ಒಬ್ಬ ಬರ್ತಾನೆ ನನಗೆ ಹೋದ ಸಲ ಕೊಟ್ಟಿದ್ರಲ್ಲ 100 ರೂಪಾಯಿದು ಅದೇ ತರದ್ದು ಒಂದು ಕನ್ನಡಕ ಕೊಡಿ ಅಂತ ಹೇಳಿದ್ರೆ ಅವನಿಗೆ ಟೆಸ್ಟ್ ಆ ತರದ್ ಏನು ಮಾಡದಲ್ಲಿ ಕೊಟ್ಬಿಡ್ತೀರಾ? ಅದು ರೀಡಿಂಗ್ ಲೆಸನ್ ಅಂತ ಹೇಳುದು, ಪ್ಲಸ್ 40 ಏಜ್ ಇಂದ 40 ಅಂತ ಹೇಳ್ತಾರೆ. ಅದು 40 ವರ್ಷದ ಮೇಲೆ ವಯಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕಾಮನ್ ಆಗಿ ಬರುವಂತದ್ದು. ಎಲ್ಲೋ ಒಂದ್ 10 ಜನದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ನನಗೆ ಕನ್ನಡಕನೇ ಇಲ್ಲದೆ ನಾನು 60 ವರ್ಷವರೆಗೂ ಬದುಕಿದ್ದೆ, ಜೀವನ ಮಾಡಿದೆ ಅಂತ ಹೇಳೋದು ರೇರ್ ಪರ್ಸನ್. ಬಟ್ ಇವಾಗ ಎಲ್ಲರಿಗೂ ಕೂಡ ಹಾಗೆ ಮಸಲ್ಸ್, ನಾವು ತುಂಬಾ ಸ್ಟ್ರೈನ್ ಹಾಕಿ ನೋಡೋದ್ರಿಂದ ಮಸಲ್ಸ್ ಸೂಪರ್ ಸ್ಟ್ರೆಚ್ ಆಗುತ್ತೆ, ಹಾಗಾಗಿ ಲೆನ್ಸಸ್ ಎಲ್ಲ ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ. ಹಾಗಾಗಿ ನಿಮ್ಗೆ 10ಕ್ಕೆ ಪ್ಲಸ್ ಪವರ್ ನ ಎಕ್ಸ್ಟ್ರಾ ಆಡ್ ಮಾಡಬೇಕಾಗುತ್ತೆ ಪ್ಲಸ್ 40 ಏಜ್ ಗೆ, ಅವಾಗ ಪ್ಲಸ್ 1 ಆಡ್ ಮಾಡಿದ್ರೆ ಆತರ ಕಾಣುತ್ತೆ. ಅದು ಎಲ್ಲರಿಗೂ ಕೊಡಕ್ ಬರಲ್ಲ, ಇನ್ ಕೇಸ್ ಅವ್ರಿಗೆ ದೂರದ್ದು ಪವರ್ ಇದೆ ಹತ್ರಕ್ಕೂ ಬೇಕು ಅಂತಂದ್ರೆ ಅವ್ರಿಗೆ ಕೊಡಕ್ ಬರಲ್ಲ. ಯಾಕೆಂದ್ರೆ ದೂರಕ್ಕೆ ಎಕ್ಸ್ಟ್ರಾ ಪವರ್ ಹಾಕ್ಬೇಕು, ಅದನ್ನು ಸೇರಿಸಿ ಹತ್ರಕ್ ಕೊಡ್ಬೇಕು ಅವರಿಗೆ. ಈ ತರನೇ ಕಸ್ಟಮೈಸ್ ಮಾಡಿಸ್ಬೇಕು. ನಂಗೆ ದೂರಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಬರೀ ಹತ್ರಕ್ ಮಾತ್ರ ಅಂತ ಹೇಳ್ತಾರಲ್ವಾ, ಅಂತವರಿಗೆ ಟೆಸ್ಟ್ ಮಾಡದೆ ಏಜ್ ಇನ್ ವೈಸ್ ಕೊಡಬಹುದು ಅಷ್ಟೇ. ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ಟೆಸ್ಟ್ ಮಾಡಿದ್ರೆ ಪಕ್ಕಾ ಟೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತು, ಅದು ಸತ್ಯವೂ ಹೌದು. ಈಗ ಎಲ್ಲ ಕನ್ನಡಕದ ಅಂಗಡಿಗಳಲ್ಲಿ ನಾವು ಫ್ರೀಯಾಗಿ ನಾವೇ ಟೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಇರುತ್ತಲ್ಲ, ಇದು ಎಷ್ಟು ಮಟ್ಟಿಗೆ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ, ನಾನು ಹೇಳ್ತಾ ಇರೋದು ಅಕ್ಯುರಸಿ ಪಾಯಿಂಟ್ ಇಂದ. ಅಕ್ಯುರಸಿ ಪಾಯಿಂಟ್ ಅನ್ನೋದು ಬಂದ್ಬಿಟ್ಟು ಇದು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಷ್ಟೇ, ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಹೋದ್ರೂ ಕೂಡ ನಿಮ್ಗೆ ಯಾವುದೇ ಆಪ್ಟೊಮಾಲಜಿಸ್ಟ್ಗಳು ಚೆಕ್ ಮಾಡಲ್ಲ. ಈ ಸ್ಪೆಕ್ಟಕಲ್ ಕರೆಕ್ಷನ್ ಏನಿದೆಯಲ್ವಾ, ಇದನ್ನು ಆಪ್ಟೊಮೆಟ್ರಿಸ್ಟ್ ಪ್ರೊಫೆಷನಲ್ ಆಪ್ಟೊಮೆಟ್ರಿಸ್ಟ್ ಕೋರ್ಸ್ ಮಾಡಿರ್ತಾರಲ್ವಾ, ಅವರೇನೆ ಚೆಕ್ ಮಾಡೋದು. ರಿಫ್ರಾಕ್ಷನಿಸ್ಟ್ ಅಂತ ಕೂಡ ಹೇಳ್ತಾರೆ, ಅವರೇ ಚೆಕ್ ಮಾಡಿ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಮಾಡಿಕೊಡ್ತಾರೆ. ಅದನ್ನ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ 5 ಡಿಸೀಸ್ ಏನಾದರೂ ಇದ್ರೆ ಮಾತ್ರ ಆಪ್ಟೊಮಾಲಜಿಸ್ಟ್ ಚೆಕ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ. ಅದರ್ವೈಸ್ ಈ ಸ್ಪೆಕ್ಸ್ ಕರೆಕ್ಷನ್ ಆಪ್ಟೊಮಾಲಜಿಸ್ಟ್ ಗಿಂತ ಆಪ್ಟೊಮೆಟ್ರಿಸ್ಟ್ ರಿಫ್ರಾಕ್ಷನಿಸ್ಟ್ ಏನಿದ್ರಲ್ಲ ಅವರು ಪರ್ಫೆಕ್ಟ್ ಆಗಿ ಮಾಡ್ತಾರೆ, ಯಾಕೆಂದ್ರೆ ಅವರು ಇದನ್ನೇ 3 years ಕೋರ್ಸ್ ಓದಿರ್ತಾರೆ. ಬಟ್ ಆಪ್ಟೊಮಾಲಜಿಸ್ಟ್ ಏನಂದ್ರೆ MBBS ಓದಿ ಅದಾದ್ಮೇಲೆ 3 years ಬಂದ್ಬಿಟ್ಟು ಐ ಬಗ್ಗೆ ಡಿಸೀಸ್ ಬಗ್ಗೆ ಅವರು ಸ್ಟಡಿ ಮಾಡಿರ್ತಾರೆ, ಹಾಗೆ ಸ್ಪೆಕ್ಟಕಲ್ ಕೂಡ ಬರುತ್ತೆ. ಬಟ್ ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ, ನಾವು ಬರೀ ಸ್ಪೆಕ್ಸ್ ಇಂದೇ ಓನ್ ಫುಲ್ ಕಾನ್ಸಂಟ್ರೇಟ್ ಮಾಡಿರ್ತೀವಿ, ಅದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ. ಸೊ ನಮಗೆ ಡಿಸೀಸ್ ಬಗ್ಗೆ ಕೇಳಿದ್ರೆ ಕಡಿಮೆ ಗೊತ್ತಿರುತ್ತೆ, ನಮಗ್ ಗೊತ್ತಾಗಲ್ಲ. ನಾವು ಏನ್ ಮಾಡ್ತೀವಿ, ಅವಾಗ ಹಾಸ್ಪಿಟಲ್ಗೆ ಸಜೆಸ್ಟ್ ಮಾಡ್ತೀವಿ, ಈ ತರ ಈ ಹಾಸ್ಪಿಟಲ್ಗೆ ಹೋಗಿ, ಈಗ ಈ ತರ ನನಗ್ ಬ್ಲರ್ ಅನ್ಸುತ್ತೆ, ಡಿಸ್ಟೆನ್ಸ್ ಬ್ಲರ್ ಇದೆ, ನಿಯರ್ ಬ್ಲರ್ ಇದೆ, ಹೆಡ್ ಏಕ್ ಬರುತ್ತೆ, ಈ ತರ ಅಂದಾಗ ಮಾತ್ರ ನಾವು ಇಲ್ಲಿ ಸ್ಪೆಕ್ಟ್ ಕರೆಕ್ಷನ್ ಕೊಡ್ತೀವಿ, ಚೆಕ್ ಮಾಡ್ತೀವಿ. ಅದರ್ವೈಸ್ ಏನೇ ಪ್ರಾಬ್ಲಮ್ ಇದ್ರು, ಕ್ಯಾಟರಾಕ್ಟ್ ಇದ್ರು, ಗ್ಲಾಕೋಮಾ ಇದ್ರು, ನಾವು ಪಕ್ಕದಲ್ಲಿರೋ ಹಾಸ್ಪಿಟಲ್ಗಳಿಗೆ ಈ ತರ ಸಜೆಸ್ಟ್ ಮಾಡ್ತೀವಿ. ಈಗ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಇರುತ್ತೆ ಅಥವಾ BP ಇರುತ್ತೆ, ಸೊ ಅದರಿಂದ ಕಣ್ಣಿನಲ್ಲಿ ನೀರಿನ ಅಂಶ ಕಮ್ಮಿ ಆಗುವಂತಹದ್ದು, ಇದೆಲ್ಲ 108 ನೀವು ಹೇಳ ಗ್ಲಾಕೋಮಾ ಈ ತರದ್ದೆಲ್ಲ ಶುರುವಾಗುವಂತ ಲಕ್ಷಣಗಳಿರುತ್ತೆ, ಅಥವಾ ಪೊರೆ ಬರ್ತಕ್ಕಂತಹದ್ದು, ಈ ಎಲ್ಲ ಅಂಶಗಳು ನಿಮ್ಮ ಟೆಸ್ಟಿಂಗ್ ಅಲ್ಲಿ ಗೊತ್ತಾಗತ್ತಾ, ಅಥವಾ ನೀವು ಆ ವ್ಯಕ್ತಿಯನ್ನ ಮುಂಚೆ ಕೇಳ್ತೀರಾ BP ಇದೆಯಾ, ಶುಗರ್ ಇದೆಯಾ, ಆ ತರದನ್ನೆಲ್ಲ ಇದೆ. ನಾವ್ ಇದು ಟೆಸ್ಟಿಂಗ್ ಅಂತ ಬಂದಾಗ ನಿಮ್ಗೆ 3-4 steps ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಅಂದ್ರೆ, ಪೇಷಂಟ್ ಹೆಸರು ಕೇಳ್ತೀವಿ, ಅವ್ರ ಏನ್ ವರ್ಕ್ ಮಾಡ್ತಾ ಇದಾರೆ, ಅವ್ರ ಪ್ರೊಫೆಷನ್ ಏನಿದೆ ಅಂತ ಕೇಳ್ತೀವಿ. ಪ್ರೊಫೆಷನ್ ಯಾಕೆ ಕೇಳ್ತೀವಿ ಅಂತಂದ್ರೆ, ಒಬ್ರಿಗೆ ಇವಾಗ ಒಳಗಡೆ ಕುತ್ಕೊಂಡು ಇಂಡೋರ್ಸ್ ಅಲ್ಲೇ ವರ್ಕ್ ಮಾಡುದು, ಸಿಸ್ಟಮ್ ವರ್ಕ್ ಮಾತ್ರನೇ ಇರುತ್ತೆ. ಸೊ ಅವ್ರಿಗೆ ಹೊರಗಡೆ ಫೀಲ್ಡ್ ವರ್ಕ್ ಇಂದು ಗ್ಲಾಸಸ್ ಕೊಟ್ರೆ ಅವ್ರಿಗೆ ಯೂಸ್ ಆಗೋದಿಲ್ಲ, ಸೊ ಅವರಿಗೆ ಇಂಡೋರ್ಸ್ ಅಲ್ಲಿರೋ ಗ್ಲಾಸಸ್ ಕೊಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಫೀಲ್ಡ್ ವರ್ಕ್ ಜಾಸ್ತಿ ಮಾಡೋರು ಇರ್ತಾರೆ, ಈ ಮಾರ್ಕೆಟಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅವರೆಲ್ಲ, ಅವರಿಗೆಲ್ಲ ಫೀಲ್ಡ್ ವರ್ಕ್ಸ್ ಜಾಸ್ತಿ ಇರುತ್ತೆ, 8-9 hours ಈ ತರ ಔಟ್ ಸೈಡ್ ಇರ್ತಾರೆ. ಅಂತವರಿಗೆ ಫೋಟೋಕ್ರೊಮ್ಯಾಟಿಕ್ ಲೆನ್ಸಸ್ ಈ ತರ ಹೇಳಿದ್ನಲ್ವಾ, ಫೀಲ್ಡ್ ವರ್ಕ್ ಬೇಕಾಗಿರೋ ಸಂಬಂಧಪಟ್ಟಿರೋ ಲೆನ್ಸಸ್ ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಫಸ್ಟ್ ಪ್ರೊಫೆಷನಲ್ ಕೇಳ್ಕೊಂತೀವಿ, ನೇಮು, ಏಜು, ಪ್ರೊಫೆಷನ್ ಏನಂತ ಕೇಳ್ಕೊತೀವಿ. ಹೌಸ್ ವೈಫ್ ಮನೇಲಿ ಇರೋರಿಗೆಲ್ಲ ನಾರ್ಮಲ್ ಅದೇ ಹಾರ್ಡ್ ಕೋಟ್ ಲೆನ್ಸ್ ಈ ತರ ಹೇಳ್ತಾರೆ, ಅದನ್ನ ಸಜೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ ಬರೋದು ನಿಮ್ಗೆ ಹಿಸ್ಟ್ರಿ ಅಂತ ಬರುತ್ತೆ. ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ನೀವು ಅವ್ರಿಗೆ ಕೇಳ್ಬೇಕು, 8 years ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ರಿ, ನಿಮಗೆ ಪವರ್ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇದೆಯಾ, 8 years ಇಂದ ನೀವು ಸ್ಪೆಕ್ಸ್ ವೇರ್ ಮಾಡ್ತಿದ್ದೀರಾ, ಮಿಡಲ್ ಅಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ರಾ, ಡಿಸ್ಕಂಟಿನ್ಯೂ ಮಾಡಿದ್ರಾ, ಸ್ಪೆಕ್ಸ್ ನ ವೇರ್ ಮಾಡ್ತಾನೆ ಇರ್ತೀರಾ 24 hours. ಈ ಕೆಲವೊಬ್ಬರಿಗೆಲ್ಲ ನೆಸೆಸಿಟಿ ಇರಲ್ಲ 24 hours ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ, ಜಸ್ಟ್ ರೀಡಿಂಗ್ ಮಾತ್ರ ಇದ್ದವ್ರಿಗೆ ಬರೀ ಹತ್ರ ಬಳಸುವಾಗ ಮಾತ್ರ ಹಾಕೊಂಡ್ರೆ ಸಾಕು, ಕೆಲವೊಬ್ಬರಿಗೆ ನನ್ ತುಂಬಾ ತಲೆನೋವು ಬಂದಾಗ ಮಾತ್ರ ಹಾಕಿದ್ರೆ ಸಾಕು, ಆ ತರ ಇರುತ್ತೆ. ಸೊ ಅವರಿಗೆ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಇದನ್ನೆಲ್ಲ ಬಯೋಡೇಟಾ ತಗೋಬೇಕಾಗತ್ತೆ. ಪ್ಲಸ್ 40 ಅಲ್ಲಿ ಇರೋರಿಗೆ BP ಇದೆಯಾ, ಶುಗರ್ ಇದೆಯಾ, ಇನ್ ಕೇಸ್ ಥೈರಾಯ್ಡ್ ಇದೆಯಾ ಅಂತ ಕೂಡ ಕೇಳ್ತೀವಿ. ಯಾಕೆಂದ್ರೆ ಥೈರಾಯ್ಡ್ ತುಂಬಾ ಜಾಸ್ತಿ ಇದ್ದಾಗ ಕಣ್ಣು ಕೂಡ ಸ್ವೆಲ್ಲಿಂಗ್ ಆಗೋದು ಜಾಸ್ತಿ ಇರುತ್ತೆ, ಪವರ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಥೈರಾಯ್ಡ್ ಕೂಡ ಇದೆಯಾ ಅಂತ ಫಸ್ಟ್ ಕೇಳ್ತೀವಿ. ಇದೆಲ್ಲ ಡೀಟೇಲ್ಸ್ ತಗೊಂಡ ಮೇಲೆ ನಾವು ಸ್ಪೆಕ್ಟಕಲ್ ಕರೆಕ್ಷನ್ಸ್ ಗೆ ಹೋಗೋದು. ಇನ್ ಕೇಸ್ ಅವರಿಗೆ BP ಜಾಸ್ತಿ ಇದೆ, ಶುಗರ್ ಜಾಸ್ತಿ ಇದೆ, ಇದ್ರಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಕಡಿಮೆ ಬರುತ್ತೆ ಅಂದ್ರೆ, ನಾವು ಫಸ್ಟ್ ಚೆಕ್ ಮಾಡ್ತೀವಿ, ಪಿನ್ ಹೋಲ್ ಇಂಪ್ರೂವ್ಮೆಂಟ್ ಅಂತ ಬರುತ್ತೆ ಅಂದ್ರೆ, ಒಂದ್ ಸ್ಮಾಲ್ ಹೋಲ್ ಅಲ್ಲಿ ಇಟ್ಟು ನೋಡ್ತೀವಿ, ಆ ಹೋಲ್ ಅಲ್ಲಿ ಇಟ್ಟು ಅವ್ರಿಗೆ ಇಂಪ್ರೂವ್ಮೆಂಟ್ ಲಾಸ್ಟ್ 6-6 lines ಅಂತ ಹೇಳ್ತೀವಿ, ಆ 6-6 lines ವರ್ಗು ಅವ್ರು ಓದ್ಬೇಕು, ಓದಿದ್ರೆ ನಾವ್ ಇಲ್ಲಿ ಸ್ಪೆಕ್ಟಕಲ್ ಕರೆಕ್ಷನ್ ಕೊಡಬಹುದು. ಇನ್ ಕೇಸ್ ಅದು 6-6 ಬರದೆ 6-12 6-18 ಈ ತರ ಇತ್ತು, ಅವರಿಗೆ ಬಿಳಿ ಬಿಳಿ ಕಾಣ್ತಿದೆ, ಹಿಬ್ನಿ ಪೊರೆ ಬಂದಿರೋರಿಗೆಲ್ಲ ಹೇಳ್ತಾರೆ ಈ ತರ ಹಿಬ್ನಿ ಬಿದ್ದಂಗ ಅನಿಸ್ತಾ ಇದೆ ಅಂತ, ಸೊ ಅವ್ರದ್ದು ಕ್ಯಾಟ್ರಾಕ್ಟ್ ಇರುತ್ತೆ. ಇಂಪ್ರೂವ್ಮೆಂಟ್ ಕಡಿಮೆ ಇದ್ದಾಗ ನಾವೇನ್ ಮಾಡ್ತೀವಿ, ಅವಾಗ ಆತರ ಹಾಸ್ಪಿಟಲ್ ಸಜೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಬಂದು ಇಲ್ಲೇ ಕರೆಕ್ಷನ್ ಕೊಡಕ್ ಬರಲ್ಲ, ಮತ್ತೆ ನಾವೇ ಕೂಡ ಹೇಳ್ತೀವಿ, ಬಿಲೋ 18 ಇದ್ರೆ, ಆಫ್ಟರ್ 60 ಇದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಅಂತ. ಯಾಕೆ ಅಂದ್ರೆ ಅಲ್ಲಿ ಅವರಿಗೆ ಡ್ರೈ ರೆಟಿನೋಸ್ಕೋಪಿ ನಾವ್ ಇಲ್ಲಿ ಮಾಡೋದು, ಅಲ್ಲಿ ಅವರಿಗೆ ವೆಟ್ ರೆಟಿನೋಸ್ಕೋಪಿ ಮಾಡ್ಬೇಕು. ಡ್ರೈ ವೆಟ್ ರೆಟಿನೋಸ್ಕೋಪಿ ಏನಂತ ಅಂದ್ರೆ, ಇಲ್ಲಿ ನಾವು ವಿತೌಟ್ ಎನಿ ಯೂಸಿಂಗ್ ಡ್ರಾಪ್ಸ್ ಏನು ಯೂಸ್ ಮಾಡ್ದೇನೆ ಹಾಗೆ ಚೆಕ್ ಮಾಡುವಂತದ್ದು. ಹಾಸ್ಪಿಟಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ವಯಸ್ಸಾದವರು ಮತ್ತೆ 18 ಒಳಗಿರೋರು ಅಷ್ಟೊಂದು ಕೋಪರೇಟ್ ಮಾಡಲ್ಲ, ಈಗ ಕಾಣಿಸ್ತಿದ್ಯಾ ಕಾಣಿಸ್ತಿಲ್ವಾ ಅಂತ ನಾವ್ 2-3 ಸಲ ಕೇಳಕ್ಕೆ ಅವ್ರು ಕನ್ಫ್ಯೂಸ್ ಆಗ್ಬಿಡುತ್ತೆ, ಕಾಣಿಸ್ತಾ ಇಲ್ದೇ ಇದ್ರು ಕಾಣಿಸ್ತಾ ಇದೆ ಅಂತ ಅನ್ಬಿಡ್ತಾರೆ. ಸೊ ಅಂತವ್ರಿಗೆ ಹಾಸ್ಪಿಟಲ್ ಅಲ್ಲಿ ಹೋಗಿ ಡ್ರಾಪ್ಸ್ ಹಾಕಿ ರೆಟಿನೋಸ್ಕೋಪಿ ಅಂತ ಮಾಡ್ತಾರೆ. ರೆಟಿನೋಸ್ಕೋಪಿ ಇಟ್ಕೊಂಡು ನೋಡಿದ್ರೆ ನಿಮ್ ಕಣ್ಣಲ್ಲಿ ಮೂವ್ಮೆಂಟ್ ಆಗುತ್ತೆ, ನಾವು ಲೆನ್ಸ್ ಇಟ್ಕೊಂಡು ಮೂವ್ಮೆಂಟ್ ಮಾಡ್ತೀವಿ, ಈ ತರ ಮೂವ್ಮೆಂಟ್ ಮಾಡಿದಾಗ ನ್ಯೂಟ್ರಲೈಸ್ ಆಗುತ್ತೆ. ಸೊ ಅವಾಗ ನೀವು ರೆಸ್ಪಾಂಡ್ ಮಾಡದೇ ಇದ್ರು ಕೂಡ ನಮಗೆ ನಿಮ್ ಕಣ್ಣಿಗೆ ಏನ್ ಪವರ್ ಇದೆ ಅಂತ ಗೊತ್ತಾಗಿ ಕರೆಕ್ಷನ್ ಕೊಡ್ತಾರೆ. ಈಗ ಒಬ್ಬ ಹುಡುಗಿ 18-20 ವರ್ಷ ಆಗಿರುತ್ತೆ, ಕನ್ನಡಕ ಹಾಕೊಂಡ್ರೆ ಮದುವೆ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಎಲ್ಲೋ ಒಂದು ಕಡೆ ಆ ಹುಡುಗಿಗೆ ಸೌಂದರ್ಯ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಹೋಗಿದೆಯೇನೋ ಅಂತ ಅನಿಸುತ್ತೆ. ಅಂಥ ಸಂದರ್ಭಗಳಲ್ಲಿ ನೀವು ಹೇಳಿದ್ರಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋಬಹುದು, ಆಮೇಲೆ ಮಂತ್ಲಿ ಇದನ್ನು ರಿಮೂವ್ ಮಾಡ್ಕೋಬಹುದು, ಒಂದು ಮಂತಿಗೆ ಮಾತ್ರ ಬರೋವಂಥದ್ದು ಅಂತೇಳಿ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅದರಾಟಗಳು ಜಾಸ್ತಿ. ನೀವು ಹೇಳ್ತೀರಿ ಇದನ್ನು ತಗೊಳ್ಳಿ, ಇದನ್ನು ಹಿಂಗೆ ಮಾಡಿ, ಹಿಂಗೆ ಇಟ್ಕೊಳ್ಳಿ, ಕಣ್ಣಿನ ಗುಡ್ಡೆ ಮೇಲೆ ಸರಿಯಾಗಿ ಇಟ್ಕೊಳ್ಳಿ, ಹೋಗುತ್ತೆ, ಕರೆಕ್ಟ್ ಆಗತ್ತೆ ಅಂತ. ಅದು ಅತ್ಲ ಇತ್ಲ ಸರಿಸೋದ್ರಿಂದ ಮಾಡೋದ್ರಿಂದ ಅದು ಒಂಥರ ಕಣ್ಣು ಬಹಳ ಸೂಕ್ಷ್ಮ ನೋಡಿ, ಅದಕ್ಕೆ ಬೇರೆಯವರ ಸಹಾಯ ತಗೊಂಡು ಹಾಕಬೇಕಾಗತ್ತಾ ಅಥವಾ? ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಬಂದ್ಬಿಟ್ಟು ಹೇಗೆ ಹೇಳ್ಬೇಕು ಅಂದ್ರೆ, ನೀವು ಈ ತರ ಫಸ್ಟ್ ಆಫ್ ಆಲ್ ನೀವೇನ್ ಅನ್ಕೊಂಡಿದ್ದೀರ ಅಂದ್ರೆ ಸೌಂದರ್ಯ ಕಡಿಮೆ ಆಗುತ್ತೆ ಆತರ ಈ ತರ ಇಲ್ಲ. ಯಾಕೆ ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ನಾನು ಹೇಳ್ದಂಗೆ 50 ಜನದಲ್ಲಿ 20 ಜನ ಕನ್ನಡಕ ಹಾಕ್ತಿರ್ತಾರೆ, 30 ಜನ ಮಾತ್ರ ನಾರ್ಮಲ್ ಆಗಿರ್ತಾರೆ. ಅದರಲ್ಲೂ ಕೆಲವೊಬ್ರಿಗೆ ಇರುತ್ತೆ, ಬಟ್ ಅವ್ರ ಇಷ್ಟ ಸ್ಟಾರ್ಟಿಂಗ್ ಪವರ್ ಇದೆ ಅನ್ನೋದಕ್ಕೋಸ್ಕರ ಹಾಕದ್ ಬಿಟ್ಟಿರ್ತಾರೆ. ಬಟ್ ಇವಾಗಿನ ಜನರೇಷನ್ಗೆ ಸ್ಪೆಕ್ಸ್ ಬಂದ್ಬಿಟ್ಟು ನಾರ್ಮಲ್, ಎಲ್ಲರಿಗೂ ನಾರ್ಮಲ್ ಇದೆ, ಈ ತರ ಮದ್ವೆ ಆಗಲ್ಲ ಆತರ ಸೌಂದರ್ಯ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲ. ಒಂದು ಇನ್ನೊಂದು, ನನಗೆ ನನ್ನ ಫೇಸಲ್ಲಿ ಒಂದು ಎಕ್ಸ್ಟ್ರಾ ಏನೋ ಇದೆ ಅನ್ನೋ ಥರ ನನ್ನ ಸ್ಪೆಕ್ಸ್ ವೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಕಾಂಟ್ಯಾಕ್ಟ್ ಲೆನ್ಸ್ನ ಚೂಸ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಲೆನ್ಸ್ ಬಂದ್ಬಿಟ್ಟು ನಿಮಗೆ ಮೇಂಟೆನೆನ್ಸ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸ್ಪೆಕ್ಸ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಕಡಿಮೆ, ಹಿಂಗೆ ತೆಗೆದ್ವ ಹಾಕೊಂಡ್ವ ಧೂಳಾಗಿದ್ದ ನೀರಲ್ಲಿ ಎದ್ದಿದ್ವ ವೈಪ್ ಮಾಡಿದ್ವ ಇಷ್ಟೇ. ಬಟ್ ಕಾಂಟ್ಯಾಕ್ಟ್ ಲೆನ್ಸ್ ಹೇಗೆ ಅಂದರೆ ನಿಮಗೆ ಇದು ನೀವು ಎಷ್ಟು ಅವರ್ ಬೇಕಾದ್ರೆ ಯೂಸ್ ಮಾಡಬಹುದು ಸ್ಪೆಕ್ಸ್. ಕಾಂಟ್ಯಾಕ್ಟ್ ಲೆನ್ಸ್ನ ನೀವು ಮ್ಯಾಕ್ಸಿಮಮ್ ಯಾವುದೇ ಬ್ರ್ಯಾಂಡೆಡ್ ಆದರೂ ಕೂಡ 8-10 ಅವರ್ಸ್ ಮಾತ್ರ ಒನ್ ಡೇಗೆ ಯೂಸ್ ಮಾಡಬೇಕು. ಅದನ್ನ ನಾವು ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ತಗೊಳ್ಳುವಾಗ ಹೇಳ್ಕೊಡ್ತೀವಿ. ಅದು ನಾರ್ಮಲ್ ಲೆನ್ಸಸ್ ಎಲ್ಲ ಹಾಕಿದ್ರೆ, ಲೋಕಲ್ ಲೆನ್ಸಸ್ ಬ್ರ್ಯಾಂಡ್ ಈ ತರ ಎಲ್ಲ ಹಾಕಿದ್ರೆ ನಿಮ್ಗೆ ಆತರ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಇಚ್ಚಿಂಗು ಇರಿಟೇಷನ್ ಈ ತರ ಆಗ್ಬಹುದು. ಇದು ಕಾಂಟ್ಯಾಕ್ಟ್ ಲೆನ್ಸ್ ಕಣ್ಣಿಗೆ ಡೈರೆಕ್ಟ್ ಆಗಿ ವೇರ್ ಮಾಡೋದ್ರಿಂದ ನೀವು ಒಂದು ಒಳ್ಳೆ ಬ್ರ್ಯಾಂಡ್ ನ ಚೂಸ್ ಮಾಡಬೇಕು. ಬಾಶಲಮ್ಮ, ಐ ಕನೆಕ್ಟ್, ಸ್ಟೂಡೆಂಟ್ ಆಫರ್ ಅಂತೆಲ್ಲ ಕೊಡ್ತಾರೆ. ಸೊ ನೀವು ಅದ್ರೊಳಗೆ ಚೂಸ್ ಮಾಡಿಬಿಟ್ಟು ನಿಮ್ಗೆ ವೇರ್ ಮಾಡೋದನ್ನು ಕೂಡ ಹೇಳ್ಕೊಡ್ತಾರೆ, ಹೇಗೆ ವೇರ್ ಮಾಡೋದು, ಹೇಗೆ ಮೇಂಟೆನೆನ್ಸ್ ಮಾಡೋದು, ರಿಮೂವ್ ಮಾಡೋದು ಎಲ್ಲ ನಿಮ್ಗೆ A to Z ಫಸ್ಟ್ ಪ್ಯಾಕೇಜಿಂಗ್ ಕೊಡುವಾಗ್ಲೇನೆ ಅದನ್ನ ಸಜೆಸ್ಟ್ ಮಾಡಿ ಹೇಳ್ತಾರೆ. ಇನ್ ಕೇಸ್ ಕೆಲವೊಬ್ಬರಿಗೆ ಏನ್ ಮಾಡ್ತಾರೆ, ಟ್ರಯಲ್ ಕೂಡ ಕೊಡ್ತೀವಿ ನಾವು. ಯಾಕೆಂದ್ರೆ ಆಲ್ಮೋಸ್ಟ್ ಈಗ ನಾನು 8 ಇಯರ್ಸ್ ಇಂದ ಸ್ಪೆಕ್ಸ್ ಯೂಸ್ ಮಾಡಿದೀನಿ, ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಿಲ್ಲ, ನನಗೆ ಅದನ್ನ ಯೂಸ್ ಮಾಡಕ್ ಭಯ ಇದೆ ಅಂತ ಅನ್ಕೊಂತಾರೆ. ಅಂತವ್ರಿಗೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಟ್ರಯಲ್ ಕೊಡ್ತೀವಿ, 1 month ಪ್ಯಾಕೇಜ್ ಟೈಪ್. ಫಸ್ಟ್ ಅವರಿಗೆ ಯೂಸ್ ಮಾಡಿ ಹೇಗ್ ಅನ್ಸುತ್ತೆ, ಇಚ್ಚಿಂಗು, ಇರಿಟೇಷನ್, ರೆಡ್ನೆಸ್, ಡ್ರೈನೆಸ್ ಆತರ ಏನು ಫೀಲಿಂಗ್ ಇಲ್ಲ, ನನಗೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ನನ್ನ ನಾರ್ಮಲ್ ಐಸ್ ಅಲ್ಲೇ ನೋಡೋ ತರ ಇದೆ ವಿಷನ್ ಅಂತ ಅನ್ನೋರಿಗೆ ನಾವು ಮತ್ತೆ ನೆಕ್ಸ್ಟ್ ಅವ್ರು ಬಂದ್ರು ಅಂತಂದ್ರೆ ಅವರಿಗೆ ಅದೇ ಲೆನ್ಸಸ್ ನ ಆರ್ಡರ್ ಮಾಡಿ ಸೇಮ್ ಪವರ್ದು ಆತರ ಕೊಡ್ತೀವಿ. ನನಗೆ ಕಾಂಟ್ಯಾಕ್ಟ್ ಲೆನ್ಸು ಬೇಡ, ಕನ್ನಡಕನೂ ಬೇಡ, ಪರ್ಮನೆಂಟ್ ಆಗಿ ಒಳಗಡೆನೆ ಸ್ಟಿಚ್ ಮಾಡಿ ನನ್ನ ವಿಷನನ್ನು ಸರಿ ಮಾಡಲಿ ಅಂತಂದರೆ ಅವಾಗ ಅದಕ್ಕೂ ಈ ಒಂದು ಆಧುನಿಕ ವಿಜ್ಞಾನದಲ್ಲಿ ಸಾಧ್ಯತೆ ಇದೆಯಾ? ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಈ ತರ ಡೈಲಿ ವೇರ್ ಮಾಡೋದು, ಮೇಂಟೆನೆನ್ಸ್ ಮಾಡೋಕ್ಕೂ ಇಷ್ಟ ಇಲ್ಲ, ಈ ತರ ಸ್ಪೆಕ್ಸ್ ವೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಲ್ಯಾಸಿಕ್ ಸರ್ಜರಿ ಅಂತ ಬರುತ್ತೆ. ಲ್ಯಾಸಿಕ್ ಇನ್ಸೈಟು ಕೆರಟೋಮಿಲಸ್ ಅಂತ ಅದ್ರ ಫುಲ್ ನೇಮು. ಅದು ಬಂದ್ಬಿಟ್ಟು ನಿಮ್ಗೆ ಹೆಂಗೆ ಅಂದ್ರೆ, ನೀವು ತುಂಬಾ ದಿನ ಟೈಮ್ ತಗೊಳ್ಳೋಂಥದ್ದು ಏನಿಲ್ಲ. ಫಸ್ಟ್ ಅದನ್ನ ನಿಮಗೆ ಬೇಸಿಕ್ ಟೆಸ್ಟ್ ಮಾಡ್ತಾರೆ, ನಿಮ್ಗೆ ಕಾರ್ನಿಯಾ ಬೇಸ್ ಇಷ್ಟೇ ಇರಬೇಕು, 2 ಇಯರ್ಸ್ ಇಂದ ಪವರ್ ಜಾಸ್ತಿ ಕಡಿಮೆ ಈ ತರ ಆಗಿರಬಾರ್ದು, ನಾರ್ಮಲ್ ಸ್ಟೇಬಲ್ ಆಗಿರಬೇಕು. ಇದನ್ನೆಲ್ಲ ಚೆಕ್ ಮಾಡ್ತಾರೆ ನಿಮಗೆ, ಫಸ್ಟ್ ಬೇಸಿಕ್ ಸ್ಟೆಪ್ಸ್ ಏನಿದೆ ಅಲ್ವಾ, ಇದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆಲ್ಲ ಓಕೆ ನೀವು ಲ್ಯಾಸಿಕ್ ಸರ್ಜರಿ ಮಾಡೋದಕ್ಕೆ ಫಿಟ್ ಇದೀರಾ ಅಂತ ಅಂದಮೇಲೆ ನಿಮಗೆ ಮಾಡ್ತಾರೆ. ಅದು ಜಸ್ಟ್ ಒಂದು 15-20 ಮಿನಿಟ್ಸ್ ಒಳಗೆ ಮುಗಿಯುವಂತ ಸರ್ಜರಿ. ಅದು ನಿಮ್ಗೆ ಯಾವುದೇ ತರ ನಿಮಗೆ ಬ್ಲೇಡ್, ಸಿಸರ್ ಎಲ್ಲ ಹಾಕಿ ಓಪನ್ ಮಾಡುವಂತದ್ದಲ್ಲ, ಅದು ಜಸ್ಟ್ ನಿಮ್ಗೆ ಲ್ಯಾಸಿಕ್ ನ ರೇಸ್ ಇದೆಯಲ್ಲ ಅದನ್ನ ಬಿಟ್ಬಿಟ್ಟು ನಿಮ್ಗೆ ಕ್ಯೂರ್ ಮಾಡ್ತಾರೆ. ಅಂದ್ರೆ ನಿಮ್ಗೆ -2 ಪವರ್ ಇದೆ ಅಂತಂದ್ರೆ ಆ ಕಾರ್ನಿಯಾ ಫಸ್ಟ್ ಲೇಯರ್ ಏನಿದೆಯಲ್ವಾ ಅದನ್ನ ಓಪನ್ ಮಾಡಿ ರೇಸ್ ನ ಪಾಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಮೈನಸ್ ರೆಟಿನಾ ಮೇಲೆ ಕರೆಕ್ಟ್ ಆಗಿ ಆ ರೇಸ್ ಬಂದ್ಬಿಟ್ಟು ಬೀಳ್ಬೇಕು. ಪ್ಯಾರಲಲ್ ರೇಸ್ ನೀವು ಈಗ ಏನ್ ನೋಡ್ತಿರ್ತೀರಲ್ವಾ ಅದ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ರೆಟಿನಾ ಮೇಲೆ ಬೀಳ್ಬೇಕು. ಈಗ -2 ಪವರ್ ಇರೋರ್ಗೆ ಏನಾಗುತ್ತೆ ಅಂದ್ರೆ ಅದಕ್ಕಿಂತ ರೆಟಿನಾಗಿಂತ ಬೀಳಕ್ಕೂ ಮುಂಚೆನೆ ಬಂದ್ಬಿಟ್ಟು ಮುಂಚಿನ ಜಾಗದಲ್ಲಿ ಬಂದು ಬಿದ್ದ್ಬಿಡತ್ತೆ. ಆ ರೇಸ್ ನ ಇನ್ನೂ ಸ್ವಲ್ಪ ಡೀಪ್ ಆಗಿ ಹಾಕಿದಾಗ ರೆಟಿನಾ ಮೇಲೆ ಬೀಳುತ್ತೆ. ಸೊ ಆ ರೆಟಿನಾ ಮೇಲೆ ಬಿದ್ದಾಗ ನಿಮ್ಗೆ ಕ್ಲಾರಿಟಿ ಕಾಣುತ್ತೆ, ಅದನ್ನ ಲ್ಯಾಸಿಕ್ ಸರ್ಜರಿ ಅಂತ ಅಂತಾರೆ. ಇದು ಜಸ್ಟ್ ನಿಮಗೆ ಒಂದು 15-20 ಮಿನಿಟ್ಸ್ ಒಳಗೆ ಮುಗಿದೋಗ್ಬಿಡುತ್ತೆ. ಆಮೇಲೆ ನೀವು 1 ಡೇ ಇದ್ದು ಹಾಸ್ಪಿಟಲ್ ಅಲ್ಲಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗ್ಬಿಡ್ಬಹುದು. ಅದು ಬೇಸಿಕ್ ಆಗಿ ಮುಗ್ದೋಗ್ಬಿಡುತ್ತೆ, ನಿಮ್ಗೆ ಯಾವುದೇ ತರ 1 ವೀಕ್ ಅಡ್ಮಿಟ್ ಆಗ್ಬೇಕು, ದೊಡ್ಡ ಸರ್ಜರಿ ಆತರ ಈ ತರ ಇಲ್ಲ. ಬಟ್ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅದು. ನೀವು ಹೇಳಿದ್ರಿ ಲ್ಯಾಸಿಕ್ ಸರ್ಜರಿಯಿಂದ ತುಂಬಾ ಅನುಕೂಲ ಇದೆ ಅಂತ, ಎಕ್ಸ್ಪೆನ್ಸ್ ಆಗತ್ತೆ ಅಂತಾನು ಹೇಳಿದ್ರಿ. ಅದು ಅದಾದ್ಮೇಲೆ 1 ವರ್ಷ 2 ವರ್ಷ ಅಥವಾ 5 ವರ್ಷ ಆದ್ಮೇಲೆ ಮತ್ತೆ ಕಣ್ಣಿನ ಪವರ್ಗಳು ಚೇಂಜ್ ಆಗ್ತಾ ಇರುತ್ತಾ ಹೇಗೆ? ಅದೇ ಹೇಳಿದ್ದು. ಏನ್ ಗೊತ್ತಾ, ಈಗ ಫಸ್ಟ್ ಬೇಸಿಕ್ ಚೆಕ್ ಮಾಡ್ತಾರಲ್ಲ, ಇದರಲ್ಲಿ ಪವರ್ ಬಂದ್ಬಿಟ್ಟು ಇವಾಗ ಒಂದು 16 ವರ್ಷಕ್ಕೆ ಅವ್ರಿಗೆ ಪವರ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ 16 ವರ್ಷದಿಂದ 21-22 ವರ್ಷದವರೆಗೆ ನಾವು ಹೇಗೆ ಬೆಳವಣಿಗೆ ಆಗ್ತಿರ್ತೀವೋ ಅದೇ ರೀತಿ ನಮ್ಮ ಕಣ್ಣಿನ ಗುಡ್ಡೆಗಳು ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಪವರ್ ಜಾಸ್ತಿ ಕಡಿಮೆ ಈ ತರ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಬಂದ್ಬಿಟ್ಟು ಹೋಗಿ ಸರ್ಜರಿ ಮಾಡಿಸಿದ್ರೆ ಇವಾಗಿರೋ ಪವರ್ನ ಮಾತ್ರ ಕ್ಯೂರ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಫ್ಯೂಚರ್ ಅಲ್ಲಿ ಬರೋ ಪವರ್ನ ಕ್ಯೂರ್ ಮಾಡೋ ಕೆಪಾಸಿಟಿ ಆ ಲಾಸಿಕ್ ಸರ್ಜರಿಗೆ ಇರಲ್ಲ. ಏನಂದ್ರೆ ಅದಕ್ಕೆ ಹೇಳೋದು, ಒಂದು 2 ಇಯರ್ಸ್ ವರೆಗೂ ವೇಟ್ ಮಾಡಬೇಕು. ಆ ಪವರ್ ನಿಮಗೆ ಚೇಂಜೇ ಆಗಿಲ್ಲ, ಸೇಮ್ ಪವರೇ ಇದೆ. ನಾನು ಇವಾಗ ಒಂದು 3 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ, ನನಗೆ ಇದೇ ಸೇಮ್ ಪವರೇ ಇದೆ ಅನ್ನೋರಿಗೆ ಆ ಸರ್ಜರಿ ಆ ಟೈಮಲ್ಲಿ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪವರ್ ಬರೋದಿಲ್ಲ. ಅವಾಗ ಅವರಿಗೆ ಕ್ಲಿಯರ್ ಆಗಿರುತ್ತೆ, ನೀವು ಎಷ್ಟು ವರ್ಷ ಆದ್ರೂ ಕೂಡ ಹಾಗೆ ಇರುತ್ತೆ, ಅದು ಮಾಡಿಸಿರೋದು ಉಪಯೋಗ ಆಗುತ್ತೆ. ಇನ್ನು ಪವರ್ ಜಾಸ್ತಿ ಆಗ್ತಾನೆ ಇರುತ್ತೆ, ವರ್ಷ ವರ್ಷ ಆಗ್ತಾನೆ ಇರುತ್ತೆ, ಆದ್ರೂ ನನಗೆ ಸ್ಪೆಕ್ಸ್ ಹಾಕೊಳ್ಳಕ್ ಇಷ್ಟ ಇಲ್ಲ ಅಂತ ಹೋಗ್ಬಿಟ್ಟು ಲ್ಯಾಸಿಕ್ ಸರ್ಜರಿ ಮಾಡಿಸಿದ್ರೆ ಮತ್ತೆ ಒಂದು 5-6 ಇಯರ್ಸ್ ಆದ್ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ಕಾಣಿಸೋಕ್ ಶುರುವಾಗುತ್ತೆ, ನನಗೆ ಯಾಕೋ ಮತ್ತೆ ಬ್ಲರ್ ಅನ್ನಿಸ್ತಿದೆ ಅಂತ. ಅವಾಗ ಮತ್ತೆ ನಿಮಗೆ ಇನಿಷಿಯಲ್ ಪವರ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈ ತರ ಈ ಅರ್ಧ ತಲೆನೋವು ಪೂರ್ತಿ ತಲೆನೋವು ಎಲ್ಲ ಬರುತ್ತಲ್ಲ, ಇದು ಒಂದು ಕಣ್ಣಿನ ಒಂದು ಕಾರಣಕ್ಕೆ ಬರೋ ಸಾಧ್ಯತೆ ಇದೆಯಾ? ತಲೆನೋವು ಬಂದ್ಬಿಟ್ಟು ಕನ್ನಡಕಕ್ಕೆ ಸಂಬಂಧಪಟ್ಟ ತಲೆನೋವು ಒಂದು 4-5 ವಿಷಯಕ್ಕೆ ಬರುತ್ತೆ. ಹೆಂಗಂದ್ರೆ ಊಟ ನಾವು ಸರಿಯಾಗಿ ಟೈಮಿಗೆ ಮಾಡದೇ ಇದ್ರೆ, ನಿದ್ದೆ ಮಾಡದೇ ಇದ್ರೆ, ತುಂಬಾ ಟೆನ್ಷನ್ ಸ್ಟ್ರೆಸ್ ಇದ್ದಾಗ, ಮತ್ತೆ ಒಂದು ಸ್ಪೆಕ್ಸ್ ಪವರ್ ಇದ್ದಾಗ, ಮೈಗ್ರೇನ್ ಇದ್ದಾಗ, ಈ ತರ ಬರುತ್ತೆ. ಇದ್ರಲ್ಲಿ ಹೇಗೆ ಅಂದ್ರೆ, ಫಸ್ಟ್ ನೀವೆಲ್ಲ ಟ್ರೈ ಮಾಡಿರ್ತೀರಾ, ನನ್ಗೆ ಯಾವ ಕೆಲವರು ಹೇಳ್ತಾರೆ ನಂಗೆ ಯಾವ್ದೇ ತರ ಟೆನ್ಷನ್ ಇಲ್ಲ, ನಿದ್ದೆ ಚೆನ್ನಾಗಿ ಮಾಡ್ತೀನಿ, ಊಟ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಚೆನ್ನಾಗಿದೆ, ಆದ್ರೂ ನನ್ಗೆ ಯಾಕೋ ಒಂದ್ ಸೈಡ್ ತುಂಬಾನೇ ತಲೆನೋವು ಬರ್ತಾ ಇರುತ್ತೆ ಅನ್ನೋ ತರ ಹೇಳ್ತಾರೆ. ಅವ್ರಿಗೆ ಹೆಂಗೆ ಅಂದ್ರೆ, ಇದರಲ್ಲಿ ಸಿಲಿಂಡ್ರಿಕಲ್ ಪವರ್ ಅಂತ ಬರುತ್ತೆ ಸ್ಪೆಕ್ಟಕಲ್ ಅಲ್ಲಿ. ಇವಾಗ ಬಂದ್ಬಿಟ್ಟು -3-2 ಸ್ಪೆರಿಕಲ್ ಅನ್ನೋದು ಯಾವ್ದೇ ಆಕ್ಸಿಸ್ ಅಲ್ಲಿ ನೀವು ಟರ್ನ್ ಮಾಡಿದ್ರು ಕೂಡ ಒಂದೇ ರೀತಿಯಲ್ಲೇ ಕಾಣುತ್ತೆ. ಈ ಸಿಲಿಂಡ್ರಿಕಲ್ ಪವರ್ ಅಂತ ಅಂದ್ರೆ ಹೇಗೆ ಅಂದ್ರೆ, ಅವರಿಗೆ ಆಕ್ಸಿಸ್ ಪ್ರಾಬ್ಲಮ್ ಇರುತ್ತೆ. ಹಂಗಂದ್ರೆ ಕೆಲವೊಬ್ಬರಿಗೆ ಇವಾಗ 90 ಆಕ್ಸಿಸ್ ಅಲ್ಲಿ ಇಟ್ಟರೆ ಮಾತ್ರ ಕ್ಲಾರಿಟಿ ಇರುತ್ತೆ, ಕೆಲವೊಬ್ಬರಿಗೆ 60 ಆಕ್ಸಿಸ್, ಕೆಲವೊಬ್ಬರಿಗೆ 45 ಆಕ್ಸಿಸ್, ಈ ತರ ಒಂದು ಎಕ್ಸಾಕ್ಟ್ ಅವ್ರಿಗೆ ಆಕ್ಸಿಸ್ ಬೇಕು. ಆಕ್ಸಿಸ್ ಕರೆಕ್ಷನ್ ಕೊಟ್ಟಾಗ ಅವರಿಗೆ 1.5 ಮಂತ್ 2 ಮಂತ್ಸ್ ಬಂದ್ಬಿಟ್ಟು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ, ಅದು ಇನ್ ಕೇಸ್ ನಿಮಗೆ ಸ್ಪೆಕ್ಸ್ ಪ್ರಾಬ್ಲಮ್ ಇಂದಾನೆ ಹೆಡ್ ಏಕ್ ಬರ್ತಾ ಇರೋ ಚಾನ್ಸಸ್ ಇತ್ತು ಅಂತಂದ್ರೆ, ಖಂಡಿತವಾಗ್ಲೂ ಆ ಕನ್ನಡಕ ಯೂಸ್ ಮಾಡೋದ್ರಿಂದ ನಿಮ್ಗೆ ತಲೆನೋವು ಕಡಿಮೆ ಆಗುತ್ತೆ. ಕೆಲವರು ಕಣ್ಣನ್ನು ತುಂಬಾ ಸಣ್ಣದನ್ನಾಗಿ ಮಾಡಿ ನೋಡ್ತಾರಲ್ಲ, ಅವಾಗ ಕರೆಕ್ಟ್ ಆಗಿ ಕಾಣುತ್ತೆ ಅಂತ ಹೇಳ್ತಾರೆ, ಅದು ಹೆಂಗೆ ಅದು ಅದು ಬಂದ್ಬಿಟ್ಟು ಹೆಂಗ ಹೇಳ್ತಾರೆ ಅಂದ್ರೆ, ನಾವು ಒಳಗಡೆ ಕಣ್ಣು ಒಳಗಡೆ ಇರೋ ಲೆನ್ಸ್ ಬಂದ್ಬಿಟ್ಟು ಕನ್ವರ್ಜ್ ಆಗುತ್ತೆ. ಕನ್ವರ್ಜ್ ಆದಾಗ ನಿಮಗೆ ಸ್ಮಾಲ್ ಹೋಲ್ ಮಾಡಿ ಇಟ್ಕೊಂಡಾಗ ನಿಮಗೆ ಕ್ಲಾರಿಟಿ ಕಾಣುತ್ತೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿರ್ಬೋದು, ಕೈ ಹೀಗ್ ಮಾಡ್ಕೊಂಡಾಗ ಸಣ್ಣ ಹೋಲ್ ತರ ಮಾಡ್ಕೊಂಡು ನೋಡಿದ್ರೆ ಈ ಹೋಲ್ ಅಲ್ಲಿ ನಿಮಗೆ ಕ್ಲಾರಿಟಿ ಕಾಣುತ್ತೆ, ಬ್ಲರ್ ಇರೋದು ಕೂಡ ಕ್ಲಾರಿಟಿ ಇರುತ್ತೆ. ಯಾಕೆ ಅಂತ ಅಂದ್ರೆ, ಆ ಪ್ಯುಪಿಲ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ, ನಾನು ಇಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇಂಪ್ರೂವ್ಮೆಂಟ್ ಎಷ್ಟಿದೆ ಅಂತ, ಅದನ್ನು ಅಷ್ಟೇ ನಾವು ಹಾಗೆ ಚೆಕ್ ಮಾಡೋದು. ಆ ಸಣ್ಣ ಹೋಲ್ ಅಲ್ಲಿ ನಿಮಗೆ ಕನ್ನಡಕ ಕರೆಕ್ಷನ್ ಕೊಟ್ರೆ ಎಲ್ಲಿವರೆಗೂ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಸೊ ಅವಾಗ ನಮ್ ಕಣ್ಣಿನ ಲೆನ್ಸ್ ಏನಾಗುತ್ತೆ, ಹೀಗೆ ಮಡಚುವಾಗ ನಾವು ಹಿಂಗ್ ಒತ್ತಿ ನೋಡುವಾಗ ಲೆನ್ಸ್ ಕನ್ವರ್ಜ್ ಆಗೋದ್ರಿಂದ ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಬರುತ್ತೆ. ಈ ಕನ್ನಡಕದ ವಿಚಾರಕ್ಕೆ ಬರೋಣಂತೆ, ಮತ್ತೆ ಕೆಲವೊಂದು ಅಂಗಡಿಗಳಲ್ಲಿ ತುಂಬಾ ಚೀಪಕ್ ಸಿಗತ್ತೆ, ಕೆಲವೊಂದು ಅಂಗಡಿಗಳಲ್ಲಿ ತುಂಬಾ ಜಾಸ್ತಿ, ನಮ್ಮಲ್ಲಿ ತುಂಬಾ ಬ್ರಾಂಡೆಡ್ ಕಂಡ್ರಿ ಅಂತ ಹೇಳ್ತಾರೆ, ಎಷ್ಟೋ ಕಡೆಗಳಲ್ಲಿ ಇಲ್ಲ ಅದು ಬಹಳ ಡೂಪ್ಲಿಕೇಟು ಬರ್ತಾ ಇದೆ ಅಂತ ಹೇಳ್ತಾರೆ, ಇದನ್ನೆಲ್ಲ ನಂಬೋದು ಹೇಗಮ್ಮ? ಈಗ ನಿಮ್ಗೆ ಗ್ಲಾಸ್ ಫೈಬರ್ಸ್ ಈ ತರ ಎಲ್ಲ ಹೇಳ್ತಾರಲ್ಲ, ನಿಮ್ಗೆ ಇದು ಬಂದ್ಬಿಟ್ಟು ನೀವು ಫಸ್ಟ್ ಚೆಕ್ ಮಾಡ್ಬೇಕು. ಈ ಲೆನ್ ಇವಾಗ ಫ್ರೇಮ್ಸ್ ಅಲ್ಲಿ, ಬಟ್ಟೆಯಲ್ಲಿ, ವಾಚಲ್ಲಿ ಎಲ್ಲ ಹೇಗೆ ನಿಮಗೆ ಬ್ರ್ಯಾಂಡ್ಸ್ ಬರುತ್ತೆ, ಇದರಲ್ಲೆಲ್ಲ ನಿಮ್ಗೆ ಎಷ್ಟು ಕಾಸ್ಟ್ಲಿ ರೇಂಜಸ್ ಬರುತ್ತಲ್ವಾ, ಅದೇ ತರನೇ ಇದ್ರ ಸ್ಪೆಕ್ಸ್ ಅಲ್ಲೂ ಕೂಡ ನಿಮ್ಗೆ ಇದೇ ತರನೇ ಇರುತ್ತೆ. ಹೆಂಗೆ ಅಂದ್ರೆ, ಈಗ ಫಾಸ್ಟ್ ಟ್ರ್ಯಾಕ್ ಸನ್ ಗ್ಲಾಸಸ್ ಸೇಮ್ ನೋಡಕ್ ನಿಮಗೆ 2,800 ರುಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಒಂದ್ ಸನ್ ಗ್ಲಾಸಸ್, ಅದೇ ಸೇಮ್ ಕ್ವಾಲಿಟಿ. ಬಟ್ ರೇಬಾನ್ ಅಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ 8,500 ರುಪೀಸ್ ಸಿಗುತ್ತೆ. ಏನಪ್ಪ ಅದೆರಡರೊಳಗೂ ಡಿಫ್ರೆನ್ಸ್ ಅಂದ್ರೆ, ನೀವು ಫಸ್ಟ್ ರೇಬಾನ್ ನ ವೇರ್ ಮಾಡಿ ನೋಡಿದ್ರೆ ನಿಮಗೆ ಫೀಲಿಂಗ್ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಅದು ಡೋರ್ ಗ್ಲಾಸಸ್ ಎಲ್ಲ ಮಾಡ್ತಾರಲ್ವಾ, ಆ ತರ ಟಫೆಸ್ಟ್ ಗ್ಲಾಸಸ್ ಅಲ್ಲಿ ಅದನ್ನ ಮಾಡಿರ್ತಾರೆ. ಹಾಗೆ ಟಫೆಸ್ಟ್ ಗ್ಲಾಸಸ್ ಅಲ್ಲಿ ಮಾಡಿರೋದ್ರಿಂದ ನಿಮಗೆ ಮೋರ್ ಕೂಲಿಂಗ್ ಇರುತ್ತೆ. ನೀವು ಒಂದ್ಸ ರೇಬಾನ್ ಸನ್ ಗ್ಲಾಸಸ್ ಎಲ್ಲ ಯೂಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಫಾಸ್ಟ್ ಟ್ರ್ಯಾಕ್ ಅಷ್ಟೊಂದು ಲೈಕ್ ಮಾಡಲ್ಲ, ಅದೇನೋ ಜಸ್ಟ್ ಆರ್ಡಿನರಿ ಗ್ಲಾಸಸ್ ತರ ಇದೆ ಅಂತ ಹೇಳ್ತಾರೆ. ಈ ತರ ಡಿಫ್ರೆನ್ಸ್ ಎಲ್ಲದ್ರಲ್ಲೂ ಇರುತ್ತೆ. ಅದನ್ನ ನೀವು ಯಾವ ತರ ಬ್ರ್ಯಾಂಡ್ ಕ್ವಾಲಿಟಿ ಚೂಸ್ ಮಾಡ್ತಿರಲ್ವಾ, ಅದ್ರ ಮೇಲೆ ಅದ್ರ ಬೇಸಸ್ ಮೇಲೆ ನಿಮಗೆ ಎಫೆಕ್ಟಿವ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಕೆಲವರು ಸುಮ್ನೆ ಶೋಕಿಗೋಸ್ಕರ ಕನ್ನಡಕ ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಾಡ್ತಾರಲ್ಲ, ಸಂತೆನಲ್ಲೂ ಕನ್ನಡಕಗಳು ಕೂಲಿಂಗ್ ಗ್ಲಾಸ್ ಎಲ್ಲ ಮಾರಾಟ ಮಾಡೋದನ್ನ ನೋಡ್ತೇವೆ ನಾವು. ಆ ತರದ ಕೂಲಿಂಗ್ ಗ್ಲಾಸಸ್ ಅನ್ನ ಉಪಯೋಗ ಮಾಡೋದ್ರಿಂದ ಕಣ್ಣಿಗೆ ಏನಾರ ತೊಂದರೆ ಆಗತ್ತಾ? ಆ ರೀತಿ ತೊಂದರೆ ಅಂತ ಏನು ಹೇಳಕ್ ಬರೋದಿಲ್ಲ, ಆದ್ರೆ ಇದು ಕೊಡೋಷ್ಟು ಕೂಲಿಂಗ್ ಕಂಫರ್ಟ್ ಅದು ಕೊಡಲ್ಲ ಅಂತ ಹೇಳ್ಬೋದು. ಅದು ಜಸ್ಟ್ ಯೂಸ್ ಅಂಡ್ ಥ್ರೋ ಟೈಪ್, ಬಟ್ ನಿಮ್ಗೆ ಅದರಿಂದ ಯಾವ್ದೇ ತರ ಹಾರ್ಮ್ಫುಲ್ ಎಲ್ಲ ಆಗೋದಿಲ್ಲ, ಯೂಸ್ ಮಾಡಬಹುದು. ಜಸ್ಟ್ ಏರ್ ಮತ್ತೆ ಡಸ್ಟ್ ಇಂದ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಈ ತರ ಬ್ರಾಂಡೆಡ್ ಅಲ್ಲಿ ಬಟ್ ಬರೋ ಕೂಲಿಂಗ್, ಎಫೆಕ್ಟಿವ್ ವಾರಂಟಿ ಅದನ್ನೆಲ್ಲ ಕ್ಲೈಮ್ ಮಾಡ್ಕೊಳಕ್ ಆಗಲ್ಲ ಅಂತ ಅಷ್ಟೇ, ಅದೇ ಡಿಫ್ರೆನ್ಸ್. ಕೊನೆಯದಾಗಿ ಇದೊಂದು ಪ್ರಶ್ನೆ, ಕನ್ನಡಕಗಳು ಬಿದ್ದ ತಕ್ಷಣ ಮುರಿದು ಹೋಗುವಂತಹದ್ದು, ಆ ಗ್ಲಾಸ್ ಕಳಚಿ ಹೋಗುವಂತಹದ್ದು ಇದೆಲ್ಲ ಇರತ್ತೆ. ಇಲ್ಲಪ್ಪ ನಮ್ಗೆ ಏನು ಮಾಡಿದ್ರು ಹೆಂಗ್ ಎತ್ತಾಕಿದ್ರು ಏನೂ ಆಗಬಾರದು, ಆ ತರದ ಕನ್ನಡಕಗಳು ಇದೆಯಾ? ಖಂಡಿತವಾಗ್ಲೂ ಇದೆ. ಎಲ್ಲಾ ಪ್ರಾಡಕ್ಟ್ ಅಲ್ಲೂ ನಿಮ್ಗೆ ಹೇಗೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಇದ್ರಲ್ಲಿ ಹೆಂಗೆ ಅಂತಂದ್ರೆ, ಫುಲ್ ಶೆಲ್ ಮೆಟೀರಿಯಲ್ ಅಂತ ಬರುತ್ತೆ, ಫೈಬರ್ ಅಂತ ಹೇಳ್ತಾರೆ, ಫುಲ್ ಫ್ರೇಮ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ಫುಲ್ ಫೈಬರ್ ಶೀಟ್ ಹಾಕಿರೋ ಫ್ರೇಮ್ಸ್ ಬಂದ್ಬಿಟ್ಟು ಫುಲ್ ಸ್ಟ್ರಾಂಗ್ ಇರುತ್ತೆ, ಅಸಿಟೇಟ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಅದ್ ನೀವು ಎಷ್ಟೇ ತರ ಕೆಳಗಡೆ ಹಾಕಿದ್ರು ಬೀಳಿಸಿದ್ರು ಓಡಿಯಲ್ಲ. ಬಟ್ ಎಲ್ಲದಕ್ಕೂ ಕೂಡ ಲಿಮಿಟೆಡ್ ವಾರಂಟಿ ಇದ್ದೇ ಇರುತ್ತೆ. ಆ ಸ್ಪ್ರಿಂಗ್ ಸೈಡ್ ಅಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ, ನೀವು ಒಂದ್ ಸೈಡ್ ಅಲ್ಲಿ ಯೂಸ್ ಮಾಡೋದು, ಬೈ ಚಾನ್ಸ್ ಕುತ್ ಬಿಟ್ರಿ, ಕಾಲ್ ಇಟ್ಬಿಟ್ರಿ ಅಂತಂದ್ರೆ ಆ ಸ್ಪ್ರಿಂಗ್ ಸೈಡ್ ಬಂದ್ಬಿಟ್ಟು ಕಟ್ ಆಗೋ ಚಾನ್ಸಸ್ ಎಲ್ಲದರಲ್ಲೂ ಕೂಡ ಇರುತ್ತೆ. ಅದೇ ತರ ಸಾಮಾನ್ಯವಾಗಿ ಬಿದ್ರೆ ಹೊಡೆಯುವಂತದ್ದೆಲ್ಲ ಯಾವ್ದ್ರಲ್ಲೂ ಮೇಂಟೈನ್ ಮಾಡಬಹುದು, ಅದರಲ್ಲಿ ಹೆಸಿಟೇಟ್ ಮೆಟೀರಿಯಲ್ ಅಲ್ಲಿ ಮಾಡಬಹುದು. ಒಳ್ಳೇದು ನಿವೇದಿತ, ಕನ್ನಡಕದ ಒಂದು ಲೋಕವನ್ನೇ ನಮ್ಮ ಎದುರಿಗೆ ತೆಗೆದಿಟ್ರಿ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಏನೇ ಆಗಲಿ ಈ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತಾರಲ್ಲ, ಈ ಬೇರೆ ಬೇರೆ ತರದ್ದು ಶುಗರು ಬಿ ಪಿ ಈ ತರದ ಸಮಸ್ಯೆಗಳು ಯಾವುದೇ ಇದ್ದಾಗ, ಇಟ್ ಈಸ್ ಬೆಟರ್ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಸೊ ಕಣ್ಣಿನ ತೊಂದರೆ ಅಂತಂದ್ರೆ, ಕಣ್ಣು ನಯನವೇ ಪ್ರಧಾನ ಅಂಗ ಅಂತ ಹೇಳ್ತಾರೆ. ಅದು ಮನುಷ್ಯನಿಗೆ ಒಂದು ಸೌಂದರ್ಯ ಕೊಡೋ ಸಹ ಕಣ್ಣೇ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂತ ಹೇಳಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಮಾತುಕತೆನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕನ್ನಡಕದ ಆಯ್ಕೆ ಹಾಗೂ ಕಣ್ಣಿನ ರಕ್ಷಣೆ ಕುರಿತು ಶಿವಮೊಗ್ಗದ ನಿವೇದಿತಾ ಎಂ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಎಂಎಸ್ ಸುದರ್ಶನ. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಉಪಯುಕ್ತವಾದ ಮಾಹಿತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ. ರೈತ ಮಿತ್ರರೇ, ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ರೈತರೇ, ನಾಳೆ ಸಂಜೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ ಕುರಿತು ಕಾಫಿ ಮಂಡಳಿಯ ಕಿರಿಯ ಸಂಪರ್ಕಾಧಿಕಾರಿ ಆಲ್ದೂರಿನ ಎಸ್ ಅಬೂಬಕರ್ ಸಿದ್ದಿಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ರಾತ್ರಿ 10:35 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ¶¶